102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿನ ಜೈವಿಕ ಪದಾರ್ಥಗಳ ಬಳಕೆಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಎಸ್ಆರ್ ಅನಂತು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಯಲಗಾನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಸ್ಆರ್ ಅನಂತು ಅವರು ನಮ್ಮೊಂದಿಗೆ ಇದ್ದಾರೆ. ಸಾಮಾನ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ರಾಸಾಯನಿಕ ಕೃಷಿಯಿಂದ ದೂರ ಹೋಗಿ ಅದಕ್ಕೆ ಪರ್ಯಾಯವಾದಂತಹ ಕೃಷಿಯಲ್ಲಿ ನಮ್ಮ ಕೃಷಿಕರು ತೊಡಗಿಕೊಳ್ತಾ ಇರತಕ್ಕಂಥದ್ದನ್ನ ನಾವು ಕಾಣಬಹುದು. ನೈಸರ್ಗಿಕ ಕೃಷಿಯನ್ನ ಮಾಡ್ತಾರೆ, ಶೂನ್ಯ ಬಂಡವಾಳದ ಕೃಷಿಯನ್ನ ಮಾಡ್ತಾರೆ, ಸಾವಯವ ಕೃಷಿಯನ್ನ ಮಾಡ್ತಾರೆ, ಜೈವಿಕ ಕೃಷಿ ಎನ್ನುವ ಹೆಸರಿನಲ್ಲಿಯೂ ಕೂಡ ಮಾಡ್ತಾರೆ. ಇದೆಲ್ಲದರ ಅರ್ಥ ಇಷ್ಟನೇ, ಏನು ಇವತ್ತು ಪರಿಸರಕ್ಕೆ ಮಾಲಿನ್ಯ ಉಂಟಾಗ್ತಾ ಇದೆಯೋ, ಹಾನಿ ಉಂಟಾಗ್ತಾ ಇದೆಯೋ, ಅದನ್ನ ತಪ್ಪಿಸುವ ನಿಟ್ಟಿನಲ್ಲಿ ನಾವು ಕೃಷಿಯನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ನಾವು ಬಳಕೆಯನ್ನ ಮಾಡತಕ್ಕಂತಹ ಆಹಾರ ಪದಾರ್ಥಗಳು ಏನಿದ್ದಾವೋ ಅವುಗಳ ಶುದ್ಧತೆ ಚೆನ್ನಾಗಿ ಇರಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದು ಮುಂದಿನ ದಿವಸಗಳಲ್ಲಿ ತುಂಬಾ ದುಷ್ಪರಿಣಾಮವನ್ನು ನಮ್ಮ ಆರೋಗ್ಯದ ಮೇಲೆ ಉಂಟು ಮಾಡುತ್ತೆ. ಅದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಎಲ್ಲಾ ಬಗೆಯ ಪರ್ಯಾಯ ಕೃಷಿಗಳು ಏನಿದ್ದಾವೋ ಇವು ನೆರವಿಗೆ ಬರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅನಂತು ಅವರು ಕಳೆದ ಅನೇಕ ವರ್ಷಗಳಿಂದ ಕೃಷಿಯಲ್ಲಿ ಜೈವಿಕ ಪದಾರ್ಥಗಳನ್ನ ಬಳಕೆಯನ್ನ ಮಾಡಿ ತಮ್ಮ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಏನೆಲ್ಲ ಜೈವಿಕ ಪದಾರ್ಥಗಳನ್ನ ಬಳಕೆಯನ್ನ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದರಿಂದ ಏನೆಲ್ಲ ಅನುಕೂಲಗಳನ್ನ ಅವರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅನಂತ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ ಅನಂತ್, ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಿದ್ದೀರಿ? ಸರ್, ನಮ್ಮ ಕೃಷಿ ಒಂದು 25 ವರ್ಷದಿಂದ ಮಾಡ್ತೇವೆ ಸರ್. ಓದಾಗಿಂದಲೂ ಮಾಡ್ತಾ ಇದೀವಿ, ಚಿಕ್ಕ ಮಕ್ಕಳಿಂದಲೂ ಸಗಣಿ ತೆಗೆಯೋದು, ದನಕರ ಕಟಾಕೋದು ಮಾಡೋದು, ಕೆಲಸ ಎಲ್ಲ ಮಾಡ್ತಿದ್ವಿ. ಮೊದಲಿಂದ ಅಭ್ಯಾಸ ಇದೆ ನಮ್ಗೆ. ಮೊದಲಿಂದ ಕೂಡ ಅಭ್ಯಾಸ ಇದೆ, ಚಿಕ್ಕಂದಿನಿಂದಲೂ ಅಭ್ಯಾಸ ಇದೆ ನಮ್ಗೆ. ಏನ್ ಓದಿದ್ರಿ ತಾವು? BSc ಸರ್. BSc ಮಾಡೋದು. BSc ಓದಿ ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ವಾ? ಕೆಲ್ಸ ಅಂದ್ರೆ ಇದೇ ಉತ್ತಮ ಅಂತೇಳಿ ನಾವು ಇದನ್ನೇ ಮಾಡ್ತಾ ಇದೀವಿ. ಕೃಷಿಯನ್ನೇ ಮಾಡ್ತಾ ಇದ್ರಿ, ಬೇರೆ ಎಲ್ಲೂ ಹೋಗ್ಲಿಲ್ಲ. ಹೋಗ್ಬೇಕು ಅನ್ನುವಂತ ಆಕಾಂಕ್ಷೆ ಇತ್ತ ಅಥವಾ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಕೃಷಿ ಮಾಡ್ಬೇಕು ಅಂತ ಬಂದಿದ್ ನಾವು. ಏನ್ ಕೃಷಿ ಬಗ್ಗೆ ಅಷ್ಟೊಂದು ಆಸಕ್ತಿ ನಿಮ್ಗೆ? ಕೃಷಿ ಅಂತ ಅಂದ್ರೆ ಲಕ್ಷಾಂತರ ಮಾಡಬಹುದು ಅಂತೇಳಿ ಬಂದಿದ್ದು, ಚೆನ್ನಾಗಿರ್ಬೋದು ಅನ್ನೋ ದೃಷ್ಟಿನಲ್ಲಿ ಈಗ ಅಲ್ಲಿ ಇಲ್ಲಿ ಹೋದ್ರೆ ಅವ್ಕೆ ಕೈ ಕಂಗಡೆ ಕೆಲಸ ಮಾಡ್ಬೇಕಲ್ಲ ಅಂತೇಳಿ ಸ್ವಂತವಾಗಿ ನಾವೇ ಕೆಲಸ ಮಾಡೋದು ಅಂತೇಳಿ ಬಂದಿದ್ ನಾವಿಲ್ಲಿ. 4 ಜನಕ್ಕೆ ನಾವೇ ಉದ್ಯೋಗ ಕೊಡಬಹುದು, ಉದ್ಯೋಗ ಕೊಡಬಹುದು, ಈ ತರ ಲೆಕ್ಕ ಹಾಕಿಂದ ನಾವು ಕೃಷಿ ಬಂದಿದ್ದಾಯ್ತು. ನಾವು ಎಷ್ಟು ಜಮೀನಿತ್ತು, ಏನೇನು ಬೆಳೀತಾ ಇದ್ರಿ ಅನ್ನಂತ ನೀವು? 13 ಎಕರೆ ಇದೆ ಸರ್ ನಮ್ದು ಜಮೀನೆಲ್ಲ, ಒಟ್ಟು ಕಾಫಿ, ಕಾಳುಮೆಣಸು, ಏಲಕ್ಕಿ, ಬಾಳೆ, ಮಿಶ್ರ ಬೆಳೆ ಮಾಡ್ಕೊಂಡಿದೀವಿ, ರೇಷ್ಮೆ ನರ್ಸರಿ ಎಲ್ಲ ಮಾಡ್ತಾ ಇದೀವಿ ಅಣ್ಣ ತಮ್ಮಗಳು ಸೇರಿ. ಪ್ರಾರಂಭದಿಂದಲೂ ಇದೇ ತರ ಮಾಡ್ತಿದ್ರು ಅಥವಾ ಬೇರೆ ಏನಾದ್ರೂ ಬೆಳೀತಿದ್ರು? ಇಲ್ಲ, ಮುಂಚೆ ಎಲ್ಲ ಜೋಳ ಅಲೆಗಡ್ಡೆ ಬೆಳೀತಾ ಇದ್ವಿ. ಮೊದ್ಲು ಜೋಳ ಅಲೆಗಡ್ಡೆ ಸ್ವಲ್ಪ ಕೈ ಕಟ್ಟಿದ ಮೇಲೆ ತೋಟಗಾರಿಕೆ ಬಂದು ಕಾಫಿ, ಕಾಳುಮೆಣಸು, ಬಾಳೆ ಇದಕ್ಕೆಲ್ಲ ಬಂದ್ವಿ. ಚೆನ್ನಾಗಿದ್ದೀವಿ, ಎಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ. ಏನೇನು ಬೆಳೆ ಇದೆ ಇವಾಗ? ರೇಷ್ಮೆ ಇದೆ, ಕಾಳುಮೆಣಸು ಇದೆ, ಕಾಫಿ ಇದೆ, ಏಲಕ್ಕಿ ಇದೆ, ಅಡಿಕೆ ಇದೆ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೆ. ಸಮಗ್ರ ಕೃಷಿ ಒಟ್ಟಿನಲ್ಲಿ ಎಲ್ಲ ಇದೆ. ಚಕ್ಕೆ ಗಿಡ ಸ್ವಲ್ಪ ಇದೆ, ಚಕ್ಕೆ. ತೋಟಗಾರಿಕೆ ಬೆಳೆಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ತೋಟಗಾರಿಕೆ ಬೆಳೆ ಅಂತ ಅಂದ್ರೆ ಈಗ ಜೋಳ ರಾಗಿ ಆದ್ರೆ ಅವತ್ತೇ ಮಾಡ್ಬೇಕು ಕೆಲಸಗಳು. ತೋಟಗಾರಿಕೆ ಆದ್ರೆ ಬೇಕಾದ್ರೆ ಜನ ಸಿಕ್ಕಾಗ ಒಂದ್ ವಾರ ಒಂದ್ ನಾಲ್ಕೈದು ದಿವಸ ಹಿಂದೆ ಮುಂದೆ ಮಾಡಬಹುದು. ಬಟ್ ಹಂಗಾಗಿ ತೋಟಗಾರಿಕೆ ಬಂದಿದ್ದು ನಾವು. ಮೊದಲಿಂದಲೂ ಕೂಡ ಒಂದಷ್ಟು ರಾಸಾಯನಿಕಕ್ಕೆ ವಿರುದ್ಧವಾಗಿ ಪರ್ಯಾಯವಾಗಿ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ತಮಗೆ ಆಲೋಚನೆ ಬಂದಿದ್ದು, ಅದನ್ನ ಅನೇಕ ವರ್ಷಗಳಿಂದಲೂ ಕೂಡ ನೀವು ಪಾಲಿಸ್ಕೊಂಡು ಬರ್ತಾ ಇದ್ದೀರಾ. ಯಾಕೆ ರಾಸಾಯನಿಕವನ್ನ ಬಿಟ್ಟು ಕೃಷಿ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ರಾಸಾಯನಿಕ ಅಂತ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ, ಅದರಲ್ಲಿ ಖರ್ಚು. ನೀರಾವರಿ ಇರಬೇಕು ಚೆನ್ನಾಗಿ, ಇಲ್ಲ ಅಂತಂದ್ರೆ ಅದು ರಾಸಾಯನಿಕ ಕೃಷಿ ಕಷ್ಟ ಆಗುತ್ತೆ. ಹಂಗಾಗಿ ಪರ್ಯಾಯವಾಗಿ ಒಂದೆರಡು ಮಾಡ್ಕೊಂಡಿದ್ದೀವಿ. ಡಿಕಂಪೋಸರ್ ಅಂತ ಒಂದು ಮಾಡ್ಕೊಂಡಿದ್ವಿ, ಮೋಕೃಪಾಮೃತ ಅಂತ ಒಂದು ಮಾಡಿದೀವಿ. ಅದರಿಂದ ಒಂದು 50% ರಾಸಾಯನಿಕ ಉಳಿಸಬಹುದು ನಾವು, ಮತ್ತೆ ರೋಗನಾಶಕ ಉಳಿಸಬಹುದು, ಕೀಟನಾಶಕ ಉಳಿಸಬಹುದು. ಹಂಗಾಗಿ ಇದನ್ನ ನಾವು ಪರ್ಯಾಯವಾಗಿ ಮಾಡ್ತಾ ಇದೀವಿ. ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಎರಡು ಮಾಡ್ತೀವಿ. ಆದ್ರೆ ಜಾಸ್ತಿ ನಾವು ಇದನ್ನ ಮಾಡೋದು, ಮೋಕೃಪಾಮೃತ ಮತ್ತೆ ಡಿಕಂಪೋಸರ್. ಡ್ರಿಪ್ಪಲ್ ಆದ್ರೂ ಕೊಡ್ಬೋದು, ಸ್ಪ್ರೇ ಮಾಡಬಹುದು, ಇಲ್ಲ ಕಾಂಪೋಸ್ಟ್ಗೆ ಕೊಡ್ಬೋದು, ಆತರ ಮಾಡ್ತಾ ಇದ್ದೀವಿ ನಾವು. ಖರ್ಚು ಉಳಿಯುತ್ತೆ ಸಾಕಷ್ಟು ಅಂತ ಹೇಳಿದ್ರಿ, ಶೇಕಡ ಎಷ್ಟು ಖರ್ಚನ್ನ ಉಳಿಸ್ತಾ ಇದ್ರೆ? ನನ್ನ ಲೆಕ್ಕದ ಒಂದು 20-30% ಉಳಿಯುತ್ತೆ ಮಿನಿಮಮ್. ಅಂದ್ರೆ ಪ್ರತಿ ವಾರ ಸ್ಪ್ರೇ ಮಾಡ್ತಾ ಇರ್ಬೇಕು, ಅದನ್ನ ಒಂದು 15 ಸ್ಪ್ರೇ ಮಾಡ್ತಾ ಇರ್ಬೇಕು, ಪೇಷನ್ಸ್ ಇರ್ಬೇಕು ನಮ್ಗೆ, ಟೈಮ್ ಇರ್ಬೇಕು. ಅಂದ್ರೆ ಇದ್ರಿಂದ ಅನುಕೂಲ ಇದೆ ನಮ್ಗೆ. ಏನು ವೇಸ್ಟ್ ಡಿಕಂಪೋಸರ್ ಅಂದ್ರೆ? ಜೀವಾಣು ಗೊಬ್ಬರ ಅಂತ ಹೇಳಿ ಜೀವಾಮೃತ ಅಂತ ಏನ್ ಮಾಡ್ತಾ ಇದೀವಿ, ಅದೇ ತರ ಇದು. ಅಂದ್ರೆ ಅದಕ್ಕೆ ಹಿಟ್ಟ ಹಾಕ್ಬೇಕು, ಸಗಣಿ ಹಾಕ್ಬೇಕು, ಅವೆಲ್ಲ ಮಾಡ್ಬೇಕು. ಬಟ್ ಇದಕ್ಕೆ ಏನು ಹಾಕಂಗಿಲ್ಲ, ಇದಕ್ಕೊಂದು 2 kg ಬೆಲ್ಲ ಹಾಕಿ ಒಂದು 200 liters ಇದನ್ ಮಿಕ್ಸ್ ಮಾಡಿದ್ರೆ ಇದು ಒಂದು 8-10 ರೆಡಿ ಆಗ್ಬಿಡುತ್ತೆ, ಒಂದು 6-7 ರೆಡಿ ಆಗುತ್ತೆ. ಇದನ್ನ ಡ್ರಿಪ್ ಮುಖಾಂತರ ಕೊಡ್ಕೊಂಡು ಹೋಯ್ತಾ ಇರ್ಬೋದು. ಇದನ್ನ ಖರ್ಚು ಕಮ್ಮಿ. ವೇಸ್ಟ್ ಡಿಕಂಪೋಸರ್ ಎಷ್ಟೇ ಇರುತ್ತೆ? ಒಂದು ಡಬ್ಬ ಬರುತ್ತೆ, ಅದರಲ್ಲಿ ಡಬ್ಬದ ಒಂದು 5 grams ಇರುತ್ತೆ ಅಷ್ಟೇ. ಅದು ತುಂಬಾ ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ. ಅದು ಜೀವಾಣು, ಅದು ಜೀವಾಣು ಅದನ್ನ ಅಭಿವೃದ್ಧಿ ಪಡಿಸೋದು. ಡ್ರಮ್ಮಲ್ಲಿ 200 liters ಡ್ರಮ್ಗೆ ಹಾಕಿ ಒಂದ್ 2 kg ಬೆಲ್ಲ ಹಾಕ್ಬಿಟ್ಟು ಅದನ್ನ ತಿರುಗಿಸಿ ಬೆಳಿಗ್ಗೆ ಸಂಜೆ ತಿರುಗಿಸೋದು. ನೆರಳಲ್ಲ ಅದನ್ನ ಇಟ್ಟಿಬಿಟ್ಟು ಅದನ್ನ ಒಂದ್ ಬಟ್ಟೆ ಮುಚ್ಚಬೇಕು, ಅದನ್ನ ನೆರಳಲ್ಲಿಡ್ಬೇಕಾ? ನೆಲ್ಲಿಡ್ಬೇಕು. ಇಟ್ಬಿಟ್ಟು ಒಂದ್ ವಾರ ಇಟ್ಟು ಇಟ್ಟಿದ್ರೆ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ. ಡೆವಲಪ್ ಆದ್ಮೇಲೆ ಅದನ್ನ ಡ್ರಿಪ್ ಮುಖಾಂತರ ಕೊಡಬಹುದು, ಇಲ್ಲ ಸ್ಪ್ರೇ ಮಾಡಬಹುದು, ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಗೊಬ್ಬರ ಅಲ್ಲ ಇದು, ಗೊಬ್ಬರ ಅಲ್ಲ, ಜೀವಾಣು ಗೊಬ್ಬರ ಅಷ್ಟೇ. ಇದು ಜೀವಾಣುಗಳು ಹೆಚ್ಚು ಮಾಡುವಂತದಷ್ಟೇ, ಜೀವಾಣುಗಳು ಇರುತ್ತೆ. ನಮ್ಗೆ ಬೆಳೆಗಳಿಗೆ ಏನು ಪೂರಕವಾಗಿ ಜೀವಾಣುಗಳು ಬೇಕು, ಪೋಷಕಾಂಶಗಳು ಏನ್ ಬೇಕು ಅದು ಬಹುತೇಕ ಅದು ಕೊಡುತ್ತೆ. ಅದರಲ್ಲಿ ಲಘು ಪೋಷಕಾಂಶಗಳು ಬಹುತೇಕ ಅದ್ರಲ್ಲಿ ಇರುತ್ತೆ. ಎಷ್ಟು ವರ್ಷದಿಂದ ಇದ್ರ ಬಳಕೆಯನ್ನು ಮಾಡ್ತಿದ್ರು? ಒಂದ್ 2 ವರ್ಷದಿಂದ ಮಾಡ್ತಾ ಇದೀವಿ. ಹೇಗ್ ಗೊತ್ತಾಯ್ತು ಇದ್ರ ಬಗ್ಗೆ ನಿಮ್ಗೆ? ನಮ್ ಸ್ನೇಹಿತರುಗಳು ಹಿಂಗೆ ಅವರು ಕೊಟ್ಟಿದ್ದು ನಮಗೆ, ಪರಿಚಯ ಮಾಡಿಸಿದ್ದು, ಕೊಟ್ಟಿದ್ದವರು ತನ್ ಮಾಡಿಸಿದ್ದು ಅವ್ರೆ ಸ್ನೇಹಿತರುಗಳೇ. ಯಾವ್ಯಾವ ಬೆಳಗ್ಗೆ ಇದನ್ನ ಬಳಕೆಯನ್ನು ಮಾಡ್ತೀರಿ? ಏಲಕ್ಕಿಗೆ, ರೇಷ್ಮೆಗೆ, ಅಡಿಕೆಗೆ, ಮತ್ತೆ ನರ್ಸರಿಗೆ ಮಾಡ್ತಾ ಇದಾರೆ. ತಮ್ಮ ನರ್ಸರಿಗೂ ಕೂಡ ಮಾಡ್ತಿದ್ರ? ಹೆಂಗ್ ಬಳಕೆ ಮಾಡ್ತೀರಾ ಸರ್? ಇದನ್ನ ಏನಿಲ್ಲ, ಒಂದ್ ವಾರ ಇಟ್ಟಿದ ನಂತರದಲ್ಲಿ ಸ್ಪ್ರೇ ಕೊಡೋದನ್ನ ನಾವು ಮಾಡ್ತಾರ ಸ್ಪ್ರೇ. ಮತ್ತೆ ಒಳಗಡೆ ಏನಾದ್ರು ಬದಲಾವಣೆಗಳಾಗುತ್ತೆ? ನೊರೆ ಬರ ಅಂತ ಬದಲಾವಣೆ ಆಗುತ್ತೆ, ಒಂಥರ ನೊರೆ ಬಂದಂಗೆ ಒಂಥರ ಬಿಳಿಗೆ ಹೊರ ಟೈಪ್ ಅಲ್ಲಿ ಡ್ರಮ್ ಸುತ್ತ ಇರುತ್ತೆ ಅದು, ಮತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ. ಒಳ್ಳೆ ಸ್ಮೆಲ್ ಬರುತ್ತೆ ಅವಾಗ ರೆಡಿ ಇದೆ ಅಂತ ಅರ್ಥ. ಅದು ಅವಾಗ ಅದನ್ನ ಸ್ಪ್ರೇ ಮಾಡಬಹುದು. ನಾವು ಸೋಪ್ ಬಟ್ಟೆ ತೊಳಿವಾಗ ಹೆಂಗ ನೊರೆ ಬರುತ್ತೋ ಆತರ ನೊರೆ ತರ ಬಂದಿರುತ್ತೆ, ಅದನ್ನ ಮತ್ತೆ ನಾವು ಅದನ್ನ ತಿರುಗಿಸ್ಬೇಕು. ತಿರುಗಿಸಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಬೇಕು, ಕೊಡ್ಬೇಕು ಅದನ್ನ. ಆಮೇಲೆ ಅದನ್ನ ಒಂದ್ 10 liters ನಾವು ಉಳಿಸ್ಕೊಂಡಿದ್ದು ಕೆಳಗಡೆ 190 liters ಸ್ಪ್ರೇ ಮಾಡಿ ಮತ್ತೆ ಅದಕ್ಕೆ ನೀರ್ ತುಂಬೋದು, ಮತ್ತೆ ನೀರ್ ತುಂಬೋದು, ಮತ್ತೆ ಬೆಲ್ಲ ಹಾಕೋದು, ಬೆಳಿಗ್ಗೆ ಸಂಜೆ ಮತ್ತೆ ತಿರುಗಿಸೋದು. ಅದನ್ನ ನೆರಳಲ್ಲಿ ಇಟ್ಟು ಅದನ್ನ ಬಟ್ಟೆ ಮುಚ್ಚಬಿಡೋದು ಬಟ್ಟೆನ ನೀಟಾಗಿ. ಈಗ ಅದನ್ನ ಸ್ಪ್ರೇನೆ ಮಾಡ್ಬೇಕು ಅಥವಾ ಹಂಗೆ ಬೇರೆ ಬೇರೆ ತರದಲ್ಲೂ ಕೂಡ ಬಳಕೆ ಮಾಡಬಹುದು? ಹೆಂಗ್ ಬಗ್ಗೆ ಕೊಡಬಹುದು? ನೀರ್ ಆಯಿಸಬಾಗ ಬಿಡಬಹುದು, ಅವಾಗ ಕೊಡಬಹುದು, ಸ್ಪ್ರೇ ಕೊಡಬಹುದು, ಡ್ರಿಪ್ ಮುಖಾಂತರ ಕೊಡಬಹುದು. ನಮ್ಗೆ ಹೆಂಗ್ ಅನುಕೂಲ ಆಗತ್ತಂಗೆ ಅದನ್ನ ಬಳಕೆ ಮಾಡ್ಕೋಬಹುದು ನಾವು. ಯಾವ ತರ ನಮ್ಗೆ ಹೆಂಗ್ ಅನುಕೂಲ ಆತರ ಹಂಗೆ ಸುರಿಬಹುದು, ತಗೊಂಡು ಗಿಡದ ಸುರಿಬಹುದು. 2 liters ಡಂಚ್ ಮಾಡಬಹುದು, ಕಾಳು ಮೆಣಸಿಗೆ ಅಥವಾ ಅಡಿಕೆಗೆ, ಎಲ್ಲಕ್ಕೂ ಅನುಕೂಲ ಇದು. ಎಲ್ಲಾ ಬೆಳಿಗ್ಗೆ ಎಲ್ಲಾ ಬೆಳೆಗೂ ಇದರ ಬಳಕೆಯನ್ನ ಮಾಡ್ತಿದ್ರ ಹೇಗೆ? ನಾವು ಮಾಡ್ತಿರೋದು ಅಷ್ಟಕ್ಕೆ ಮಾತ್ರ, ಏಲಕ್ಕಿ ಗಿಡಕ್ಕೆ, ರೇಷ್ಮೆ, ಕಾಳುಮೆಣಸಿ ಮಾಡಿದೀವಿ, ಒಟ್ಟಿನಲ್ಲಿ ಸ್ಪ್ರೇ ಮಾಡ್ತಾ ಇದೀವಿ. ಸ್ಪ್ರೇ ಜಾಸ್ತಿ ನಮ್ದು. ಹೇಗೆ ಸ್ಪ್ರೇ ಮಾಡ್ತೀರ? ಡೈರೆಕ್ಟ್ ಸ್ಪ್ರೇ ಮಾಡ್ತೀವಿ ನಾವು, ನೀರ್ ಮಿಕ್ಸ್ ಮಾಡೋದು ಏನಿಲ್ಲ ನಮ್ದು, ಅದನ್ನೇ ನೇರವಾಗಿ ಅದನ್ನ ಮಾಡ್ತಿದ್ದೀನಿ. ಅದ್ರೊಳಗಡೆ ಏನು ಇರೋದಿಲ್ವಾ ಕಲ್ಮಶಗಳು? ಕಲ್ಮಶಗಳು ಇರೋದಿಲ್ಲ, ತುಂಬಾ ತಿಳಿಯಾಗಿರುತ್ತೆ. ಹೌದೌದು. ಈ ಬೆಲ್ದಲ್ಲಿ ಇರೋ ಅಂತದ್ದು ಏನಾದ್ರು ವೇಸ್ಟ್ ಕೆಣಿಕೋ ಆಗಿರುತ್ತಲ್ಲ ಅದು, ಕೆಳಗಡೆ ಇರೋದ್ರಿಂದ ಕಡಿಕೊಳ್ಳಲ್ಲ, ಕೆಳಗಡೆ ಎಲ್ಲ ಸೆಟ್ಲ್ ಆಗಿರುತ್ತೆ, ಸೆಟ್ಲ್ ಆಗಿರುತ್ತೆ. ಒಂದ್ 10 ಲೀಟರ್ ನಷ್ಟು ಬಿಟ್ಟು ನಾವು ಅಲ್ಲಿ ಸ್ಪ್ರೇ ಮಾಡ್ತೀವಲ್ಲ, ಹಂಗಾಗಿ ಅದೆಲ್ಲ ಅಲ್ಲೇ ಇರುತ್ತೆ. ಅದು ಮತ್ತೆ ಅದಕ್ಕೆ ನೀರು ತುಂಬತೀವಲ್ಲ, ಮತ್ತೆ ಅದೆಲ್ಲ ಕಡ್ಡಿ ಕಸ ಎಲ್ಲ ಕರಗಿ ಬೇಕು ಅಂದ್ರೆ ಒಂದು ಕಬ್ಬಿಣದ ಮಳೆ ಹಾಕಬಹುದು ಕೆಳಗೆ, ಕಬ್ಬಿಣದ ಮಳೆ ಮತ್ತೆ ತಾಮ್ರದ ಮಳೆಗಳು ಅಥವಾ ಪೀಸ್ಗಳು ಹಾಕಿದ್ರೆ ಕಬ್ಬಿಣದ ಅಂಶ ಮತ್ತೆ ತಾಮ್ರದ ಅಂಶ ಅಲ್ಲೇ ಅದಕ್ಕೆ ಪೋಷಕಾಂಶಗಳು ಇನ್ನೂ ರಿಚ್ ಆಗುತ್ತೆ ಅದರಲ್ಲಿ. ಎಷ್ಟು ಮಳೆಗಳನ್ನ ಹಾಕ್ತೀರಾ ನೀವು? ಕಬ್ಬಿಣದ್ದು ಮಳೆಗುಟ ಬರುತ್ತಲ್ಲ ಅದನ್ನ ಹಾಕ್ತೇನೆ. ಒಂದು ಮನೆ ತಾಮ್ರ ತಂತಿಗಳು ಇರ್ತಾವಲ್ಲ, ಒಂದೆರಡು ಮೂರು ಹಾಕ್ಬಿಟ್ರೆ ನಮ್ಮ ಒಂದು ಐಡಿಯಾದಲ್ಲಿ ಖನಿಜಾಂಶಗಳು ಕೂಡ ಸೇರ್ಕೊಳ್ಳುತ್ತೆ ಅಂತ ಹೇಳಿ ಸೇರ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಉದ್ದೇಶ. ಎಷ್ಟು ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತೀರಿ? ವಾರಕ್ಕೊಂದ್ಸರಿ ಮಾಡ್ತಾ ಇರ್ತದೆ. ವಾರಕ್ಕೊಂದ್ಸರಿ ದುಷ್ಪರಿಣಾಮಗಳಾಗೋದಿಲ್ವಾ? ಇಲ್ಲಿವರೆಗೂ ಯಾವ್ದೇ ತರದ ಏನೂ ಆಗಿಲ್ಲ, ಎಲ್ಲಿ ಅಗಲ ಬರುತ್ತೆ, ರೇಷ್ಮೆಯಲ್ಲಿ ಒಳ್ಳೆ ಕಾಂಡ ಬರುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮುಂದ್ರೆ ಡ್ರಿಪ್ ಮುಖಾಂತರ ಕೊಡ್ತಾ ಇರ್ತೀವಿ, ಒಂದೊಂದ್ಸಲ ಒಂದ್ಸಲ ಸ್ಪ್ರೇ ಮಾಡ್ತಾ ಇರ್ತೀವಿ, ಒಂದ್ಸಲ ಬುಡುಕ್ ಹಾಕ್ತಾ ಇರ್ತೀವಿ, ಒಂದ್ಸಲ ಟೈಮ್ ಸಿಗ್ತಾ ಇದ್ದಾಗ ಅದು ಹಂಗೆ ಇರುತ್ತೆ ಒಂದ್ 8 ದಿವಸ. ಮತ್ತೆ ಅದನ್ನೇ ಮತ್ತೆ ಅದಕ್ಕೆ ಬೆಲ್ಲ ಹಾಕಿ ಮತ್ತೆ ಅದನ್ನೇ ಮತ್ತೆ ರೆಡಿ ಮಾಡ್ತೀವಿ. ಈ ತರ ನಮ್ಗೆ ಹೆಂಗ ಹಂಗ ಅನುಕೂಲ ಆಗುತ್ತೆ ಆತರ ಮಾಡ್ತಾ ಇರ್ತೀವಿ. ಅದು ಎಷ್ಟು ದಿವಸ ಬಿಟ್ರು ಏನ್ ಸಮಸ್ಯೆ ಆಗುತ್ತೆ? ಏನಾಗಲ್ಲ, ಏನಾಗಲ್ಲ, ಇನ್ನು ಅದು ಹೆಚ್ಚು 6 ತಿಂಗಳು ಬಿಟ್ರೆ ಏನಾಗಲ್ಲ, ವರ್ಷ ಬಿಟ್ರೆ ಏನಾಗಲ್ಲ. ಓಹೋ, ಅದಕ್ಕೆ ಏನು ಮತ್ತೆ ಮಾಡ್ಬೇಕು ಅಂದಾಗ ಅದಕ್ಕೆ ಬೆಲ್ಲ ಹಾಕದಷ್ಟೇ, ಬೆಲ್ಲ ಹಾಕಿ ಮತ್ತೆ ರೆಡಿ ಮಾಡ್ಕೊಂಡು ಮುಗಿದೋಯ್ತು. ಜೀವಾಣುಗಳು ಇದ್ರು ಕಮ್ಮಿ ಇರುತ್ತೆ, ಸ್ವಲ್ಪ ಅರ್ಧ ಕಮ್ಮಿ ಆಗಿರುತ್ತೆ, ಅದಕ್ಕೆ ಬೆಲ್ಲ ಹಾಕಿದ್ರೆ ಮತ್ತೆ ರೆಡಿ ಆಗ್ಬಿಡುತ್ತೆ. ವಾರ ಬಿಟ್ಟ ತಕ್ಷಣ ಹಾಳಾಯ್ತು ಅನ್ನೋದು ಏನಿಲ್ಲ, ಅದರಲ್ಲಿ ಮುಚ್ಚಿರ್ಬೇಕು, ನೆರಳಿರ್ಬೇಕು, ತೇವಾಂಶ ಇರ್ಬೇಕು. 200 ಲೀಟರ್ ತಯಾರು ಮಾಡಿ ನಮ್ಗೆ ಈಗ ಬಳಕೆ ಮಾಡಕ್ ಆಗ್ಲಿಲ್ಲ ಸದ್ಯಕ್ಕೆ, ಏನೋ ಕೆಲಸ ಬಂತು ಅಥವಾ ಏನು ಆಗಲ್ಲ. ಎಷ್ಟು ದಿವಸ ಇಡಬಹುದು? ಹಾಗೆ 6 ತಿಂಗಳು ಇಡಬಹುದು. ಓ, 6 ತಿಂಗಳವರೆಗೂ? ಏನ್ ತೊಂದರೆ ಆಗಲ್ಲ, ಏನ್ ಸಮಸ್ಯೆ ಏನಾಗಲ್ಲ. ಓಹೋ, ಅದು ಉಕ್ಕ ಅಂತದ್ದು ಇಲ್ಲ ಇಲ್ಲ ಇಲ್ಲ, ಆತರ ಸಮಸ್ಯೆ ಏನೂ ಆಗಲ್ಲ. ಇಲ್ಲ ಇಲ್ಲ, ಆತರದೇನೋ ಸಮಸ್ಯೆ ಇಲ್ಲ. ಇಲ್ಲೋರು ನಾವು ಅಲ್ಲೋರು ಇಟ್ಟಿಲ್ಲ, ನಾವು ಒಂದ್ 15 ದಿವಸ, ಒಂದ್ 20 ದಿವಸ ಮ್ಯಾಕ್ಸಿಮಮ್ ಅಷ್ಟೊತ್ತಿ ನಾವು ಬಳಸ್ಕೊಂಡಿದೀವಿ ಅದನ್ನ. ಅದಕ್ಕೆ ಕಡಲೆ ಹಿಟ್ಟು, ಗಂಜಲ, ಸಗಣಿ ಅದನ್ನೆಲ್ಲ ಬಳಸಂತ ಅಗತ್ಯ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, ಬರೀ 2 ಕೆಜಿ ಬೆಲ್ಲ ಅಷ್ಟೇ. ಅದಕ್ಕೆ 2 ಕೆಜಿ ಬೆಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಅದನ್ನ ತಿರುಗಿಸ್ತಾ ಇರ್ಬೇಕು ಬೆಳಿಗ್ಗೆ ಸಂಜೆ, ಅದು ಅಷ್ಟೇ ಅದ ಕೆಲಸ. ಬೆಳಗ್ಗೆ ಎಷ್ಟೊತ್ತಿಗೆ ತಿರುಗಿಸ್ಬೇಕಾಗುತ್ತೆ? ಟೈಮಿಂಗ್ಸ್ ಏನಿಲ್ಲ ಸರ್, ಅದಕ್ಕೆ ಟೈಮಿಂಗ್ಸ್ ಏನಿಲ್ಲ. ಯಾವಾಗಾದ್ರೂ ಆಯ್ತು, 8 ಗಂಟೆ 9 ಗಂಟೆ ಹಂಗೆ ಆ ಕಡೆ ಹೋದಾಗ ತಿರುಗಿಸಿದ್ರೆ ಆಯ್ತು, ಸಂಜೆ ಇಟ್ಕೊಂಡು ತಿರುಗಿಸ್ಬೇಕು. ಹೌದೌದು, ಸಂಜೆನು 4-5 ಗಂಟೆ 6 ಗಂಟೆ ಹೌದೌದು ಸುಮಾರಿಗೆ ತಿರುಗಿಸ್ಬೇಕು. ಬಲಗಡೆಯಿಂದ ಎಡಗಡೆ ತಿರುಗಿಸ್ಬೇಕು ಮತ್ತೆ ಅದರಲ್ಲಿ. ಓಹೋ, ಬಲದಿಂದ ಎಡಕ್ಕೆ ತಿರುಗಿಸ್ಬೇಕು. ಆಮೇಲೆ ಸುಮ್ಮನೆ ಹಿಂದೆ ಮುಂದೆ ಆಡ್ಸಂಗಿಲ್ಲ ಅದನ್ನ, ಬಲಗಡೆಯಿಂದ ಎಡಗಡೆಗೆ ಒಂದು 15-20 ರೌಂಡ್ ತಿರ್ಚ್ಬಿಟ್ಟು ಕೈ ಬಿಟ್ರೆ ಸಾಕು. ಅದು ಅಲ್ಲೇ ಜೀವಾಣುಗಳು ಪ್ರಿಪೇರ್ ಆಗುತ್ತಾ ಆಕ್ಟಿವ್ ಆಗ್ತವೆ. ಆಕ್ಟಿವ್ ಆಗುತ್ತೆ, ಆಕ್ಟಿವ್ ಆಗಂತದ್ದು ಈ ನಮ್ಮ ದ್ರಾವಣ ಏನಿರುತ್ತೋ ಅದು ಇನ್ನೊಂದಷ್ಟು ಚೆನ್ನಾಗಿ ಗುಣಮಟ್ಟದಿಂದ ಕೊಡುತ್ತೆ. ಅದಕ್ಕೆ ಬೇಕು ಅಂತ ಅಂದ್ರೆ ಬೇಕಾದ್ರೆ ಸಗಣಿ ಮಿಕ್ಸ್ ಮಾಡ್ಕೋಬಹುದು, ಲಾಡಿಂಗ್ ಒಬ್ರಿಗೆ ಬೇಕಾದ್ರೆ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು, ಅದನ್ನು ಫಿಲ್ಟರ್ ಮಾಡ್ಕೊಡ್ಬಹುದು. ಒಟ್ಟಿನಲ್ಲಿ ಎಲ್ಲಕ್ಕೂ ಮಿಕ್ಸ್ ಮಾಡಬಹುದು ಎಲ್ಲದಕ್ಕೂ. ಬೆಲ್ಲ ಏನು ಬಿಳಿ ಬೆಲ್ಲ ಬಳಕೆ ಮಾಡ್ತೀರಾ ಅಥವಾ ಕಪ್ಪು ಬೆಲ್ಲ ಮಾಡ್ತೀರಾ? ಕಪ್ಪು ಬೆಲ್ಲ, ಆರ್ಗಾನಿಕ್ ಬೆಲ್ಲ. ಆರ್ಗಾನಿಕ್ ಬೆಲ್ಲ ಆರ್ಗಾನಿಕ್ ಆಗ್ಬೇಕು, ಆರ್ಗಾನಿಕ್ ಆಗ್ಬೇಕು ಒಳ್ಳೇದು. ಆರ್ಗಾನಿಕ್ ಆದ್ರೆ ಚೆನ್ನಾಗಿರುತ್ತೆ. ಹೌದು, ಇಲ್ಲ ಅಂತ ಕಪ್ಪು ಬೆಲ್ಲ. ಬಿಳಿ ಬೆಲ್ಲ ಬಳಸಂಗೇಲ್ಲ ಅದನ್ನ, ಸಿಕ್ಕಾಪಟ್ಟೆ ಕೆಮಿಕಲ್ ಅದು. ಹೌದೌದು, ಕೆಮಿಕಲ್ ಇರುವಾಗ ಅಲ್ಲಿ ಜೀವಾಣುಗಳು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಕಬ್ಬಿನ ಬಳಸ್ಕೋಬಹುದು, ಕಬ್ಬಿನ ಹಾಲು. ಇಲ್ಲ ಅಂತಂದ್ರೆ ಇದು ಎಂತದ್ದು ಸಪೋಟ ಹಣ್ಣು, ಕೊಳತಿರ ಅಂತ ಹಣ್ಣು, ಒಟ್ಟಿನಲ್ಲಿ ಯಾವ್ದಾದ್ರೂ ಆಯ್ತು, 2-3 ಕೆಜಿ ಹಾಕಿ ಅಂದ್ರೆ ಇದಕ್ಕಿಂತ ಬೆಲ್ಲಕ್ಕಿಂತಲೂ ಅದು ಅದ್ಭುತ ಕೆಲಸ ಮಾಡುತ್ತೆ, ಇನ್ನು ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಆತರದ್ದು ಯಾವ್ದಾದ್ರು ಪ್ರಯೋಗ ಮಾಡಿದೀರಾ? ಹಣ್ಣುಗಳನ್ನ ಪ್ರಯೋಗ ಏನ್ ಮಾಡಿಲ್ಲ, ಬೆಲ್ಲ ಸಿಗೋದ್ರಿಂದ ನಮ್ಗೆ ಬೆಲ್ಲ ಹಾಕಿ ಮಾಡ್ತಾರ ನಾವು, ಅವಕಾಶ ಇದ್ದಂತರ ಮಾಡಬಹುದು. ಸಪೋಟ ಹಣ್ಣು ಸಿಗುತ್ತೆ ಕೆಲವ್ರದ್ದು, ಸಪೋಟ ಹಣ್ಣು, ಬಾಳೆಹಣ್ಣು ಸಿಗುತ್ತೆ, ಅದನ್ನ ಮಾಡಬಹುದು. ಈ ಸ್ಪ್ರೇ ಮಾಡೋದಕ್ಕಿಂತ ಮೊದಲು ಅಥವಾ ಸ್ಪ್ರೇ ಮಾಡಿದ ನಂತರ ನೀರಿನ ವ್ಯವಸ್ಥೆ ಮಾಡ್ಬೇಕು? ತೇವಾಂಶ ಇರ್ಬೇಕು ಚೆನ್ನಾಗಿ. ಓಹೋ, ತೇವಾಂಶ ಇದ್ದಾಗ ಕೊಟ್ಟರೆ ಮಾತ್ರ ಅನುಕೂಲ ಆಗುತ್ತೆ ಇದು. ಡ್ರೈ ಲ್ಯಾಂಡ್ ಕೊಟ್ಟರೆ ಅಷ್ಟು ಲಾಭ ಆಗಲ್ಲ ಇದು. ತೇವಾಂಶ ಇಲ್ಲ ಅಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತೆ? ಸಮಸ್ಯೆ ಆಗಲ್ಲ ಅಂತಂದ್ರೆ ಅದು ಜೀವನಗಳಲ್ಲಿ ಸಾಯ್ತಾವ, ಅಲ್ಲಿ ಡೆವಲಪ್ಮೆಂಟ್ಸ್ ಆಗಲ್ಲ, ಅಲ್ಲಿ ಅಭಿವೃದ್ಧಿ ಹೊಂದೋದಿಲ್ಲ, ಅಭಿವೃದ್ಧಿ ಹೊಂದಲ್ಲ, ಹೆಚ್ಚು ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಹೌದು. ಹಂಗಾಗಿ ತೇವಾಂಶ ಇರಲೇಬೇಕು. ತೇವಾಂಶ ಮೊದಲು ತೇವಾಂಶ ನೀಡಿ ನೀಡಿ ಆಮೇಲೆ ನಾವು ಮಾಡೋ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಗದ್ದೆಗಂತ ಅನುಕೂಲ ಇದೆ, ಗದ್ದೆ ತರಕಾರಿ ಬೆಳೆಗಳಿಗೆ ಬಹಳ ಚೆನ್ನಾಗಿ ಬರುತ್ತೆ ಇದು. ಸ್ನೇಹಿತರಿಗೆಲ್ಲ ಮಾಡಿಸಿದವಲ್ಲಿ ಕೊಟ್ಟು ಅದ್ಭುತವಾಗಿ ಬಂದಿದೆ. ಭತ್ತದಲ್ಲಿ ಜೋಳ ಬರೋಂತದ್ದು ಕಮ್ಮಿ ಆಗುತ್ತೆ, ಸಕ್ಕಾತು ಹೂವು ಈಚು ಕಾಯಿಗಳು ಸಿಕ್ಕಾಪಟ್ಟೆ ಬರ್ತವೆ ಇದ್ರಲ್ಲಿ. ಗದ್ದೆನಲ್ಲಿ ಹೆಂಗೆ ಬಳಕೆ ಮಾಡೋದು? ಮಾಮೂಲಿ ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡೋದು ಅಷ್ಟೇ, ಮಾಮೂಲಿ ಸ್ಪ್ರೇ. ಈಗ ಅಡಕೆ ಗಿಡ ಇಂತವೆಲ್ಲ ಆದ್ರೆ ಅದಕ್ಕೆ ಸ್ಪ್ರೇ ಕೊಡಬಹುದು, ಇಲ್ಲ ಅಂತಂದ್ರೆ ಬುಡಕ್ಕೆ ಕೊಡಬಹುದು, ಬುಡಕ್ ಹಾಕಬಹುದು. ಡ್ರಿಪ್ ಮುಖಾಂತರ ಹೆಂಗೆ ಕೊಡೋದು? ಮಾಮೂಲಿ ವೆಂಚರ್ ಇರುತ್ತಲ್ಲ, ವೆಂಚರ್ ಕನೆಕ್ಷನ್ ಕೊಟ್ಟರೆ ಆಯ್ತು, ಮಾಮೂಲಿ ಹೋಯ್ತಾ ಇರುತ್ತದು. ಅಂದ್ರೆ ಡ್ರಿಪ್ ಕೊಡ್ಬೇಕಾದ್ರೆ ಒಂದ್ ಡ್ರಮ್ ಸಾಕಾಗಲ್ಲ, ಒಂದ್ ಎರಡು ಮೂರು ಡ್ರಮ್ ಮಾಡಿಕೊಂಡು ಜಾಸ್ತಿ ಕೊಡ್ಬೇಕು, ನೀರ್ ಜಾಸ್ತಿ ಆಗ್ಬಿಡುತ್ತಲ್ಲ ಡ್ರಿಪ್ ಅಲ್ಲಿ. ಸೊ ಹಂಗಾಗಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಒಂದ್ ಎರಡು ಮೂರು ಡ್ರಮ್ ಮಾಡಿಕೊಂಡ್ರೆ ಒಂದ್ ಎಕರೆಗೆ ಅನುಕೂಲ ಆಗುತ್ತೆ. ಎರಡು ಮೂರು ಡ್ರಮ್ ಮಾಡ್ಕೊಂಡು ಅದು ಅಷ್ಟನ್ನು ಕೂಡ ಒಂದೇ ಸರಿ ನಾವು ಕನೆಕ್ಟ್ ಮಾಡಿರ್ಬೇಕು, ಕನೆಕ್ಟ್ ಮಾಡಿರ್ಬೇಕು. ಆತರ ಮಾಡಿದಾಗ ಹೆಚ್ಚು ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ. ಆಮೇಲೆ ಈ ಕಾಯಿ ಉದುರೋದು, ಅಡಿಕೆ ಕಾಯಿಗಳು ಸಣ್ಣ ಈಚನ ಉದುರ್ತಾವಲ್ಲ ಅದೆಲ್ಲ ತಪ್ಪುತ್ತದು. ಕೆಂದಾಗ ತಪ್ಪುತ್ತೆ ಅಡಿಕೆ ಗಿಡಗಳು, ಉದುರದ ಸಮಸ್ಯೆ ಜಾಸ್ತಿ ಅಡಿಕೆದು. ಇದನ್ನ ಕೊಟ್ರೆ ಜನ ಕೆಲಸ ಮಾಡುತ್ತೆ. ಈಗ ಹಿಪ್ನೇರಳೆಲ್ಲೂ ಕೂಡ ಇದನ್ನ ಬಳಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ರೇಷ್ಮೆ ಬೆಳೆಗೆ ನೀವು ಬಳಕೆ ಮಾಡ್ತೀರಿ? ಎರಡು ಮೂರು ವರ್ಷದಿಂದ ಅದಕ್ಕೂ ಮಾಡ್ತಾರೆ ಅವಾಗಿಂದ. ಈಗ ನೇರವಾಗಿ ಹುಳುಗಳು ಸೊಪ್ಪನ್ನ ತಿಂತವೆ, ಇದನ್ನ ಸ್ಪ್ರೇ ಮಾಡದಂತ ಸೊಪ್ಪನ್ನ ತಿಂದ್ರೆ ಏನು ಸಮಸ್ಯೆ ಆಗಲ್ಲ? ಇಲ್ಲ ಇಲ್ಲ ಸಮಸ್ಯೆ ಆಗಲ್ಲ. ಅದೇನಂದ್ರೆ ಬರೀ ಜೀವಾಣು ಅಷ್ಟೇ ಹೊರತದು, ಗೊಬ್ಬರ ಅಲ್ಲ ಕೆಮಿಕಲ್ ಅಲ್ಲ ಅದು. ಹಂಗಾಗಿ ಬೆಳಿಗ್ಗೆ ಸ್ಪ್ರೇ ಮಾಡಿ ಸಂಜೆ ಹಾಕಿದ್ರೆ ಏನೂ ಆಗಲ್ಲ ಸೊಪ್ಪು. ಪ್ರಯೋಗ ಮಾಡಿ ನೋಡಿದ್ವಿ, ಸಮಸ್ಯೆ ಏನೂ ಆಗಲ್ಲ. ಏನು ಸಮಸ್ಯೆ ಆಗಲಿಲ್ಲ, ಇಲ್ಲ ತೇವಾಂಶ ಇರುತ್ತೆ ಚೆನ್ನಾಗಿ, ಪೌಷ್ಟಿಕಾಂಶ ಇರುತ್ತೆ ಸೊಪ್ಪಲ್ಲಿ, ಅನುಕೂಲ ಆಗುತ್ತೆ. ಅದರಿಂದ ಬರೀ ಇದನ್ನೇ ಬಳಕೆ ಮಾಡ್ತೀರಾ, ಇದ್ರ ಜೊತೆಗೆ ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡ್ತೀರಾ? ಹೇಗೆ ರಾಸಾಯನಿಕ ಬಳಕೆ ಮಾಡ್ತೀವಿ ಅಂದ್ರೆ ಇದಕ್ಕೆ ಮಿಕ್ಸ್ ಮಾಡಲ್ಲ, ಡಿಕಂಪೋಸರ್ಗೆ ಅದಕ್ಕೆ ಮಿಕ್ಸ್ ಮಾಡಲ್ಲ, ಸಪ್ ಸಪ್ರೇಟ್ ಅದನ್ನ ಇದನ್ನ ಕೊಟ್ಟ ಮೇಲೆ ಒಂದ್ ವಾರ ಬಿಟ್ಟು ಅದನ್ನ ಅಪ್ಲೈ ಮಾಡ್ತೀವಿ. ಪ್ರತಿ ವಾರ ಅಂತ ಅಂದ್ರೆ 15 ದಿವಸಕ್ಕೊಂದ್ಸರಿ ಕೊಡ್ಬೇಕು ಅಥವಾ ಹೆಂಗೆ? ಟೈಮ್ ಸಿಕ್ತಾಗೆಲ್ಲ ಕೊಡ್ತಾ ಇರೋದು ಒಟ್ಟಿನಲ್ಲಿ, ಟೈಮಿಂಗ್ಸ್ ಏನಿಲ್ಲ, ಅಷ್ಟೇ ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ ಏನಿಲ್ಲ, ಟೈಮ್ ಸಿಕ್ತಾಗೆಲ್ಲ ಒಟ್ಟ ಕೊಡ್ತಾ ಇರ್ತೀವಿ ನಾವು. ರಾಸಾಯನಿಕ ಗೊಬ್ಬರ ವರ್ಷದಲ್ಲಿ ಎಷ್ಟು ಸರಿ ಬಳಕೆ ಮಾಡ್ತೀರಿ? ರೇಷ್ಮೆಗ ಪ್ರತಿ ಬೆಳಿಗ್ಗೆ ಕೊಡ್ತಾ ಇರ್ತೀವಿ. ಪ್ರತಿ ಬೆಳಿಗ್ಗೆ ಕೊಡ್ತೀರ? ಪ್ರತಿ ಬೆಳಿಗ್ಗೆ. ಅದ್ರ ಜೊತೆಗೆ ಇದನ್ನು ಕೂಡ ಇದನ್ನು ಕೊಡ್ತೀವಿ. ಡಿಕಂಪೋಸ್ ಗೊಬ್ಬರ ಅಲ್ಲ ಇದು, ಜೀವಾಣು ಅಷ್ಟೇ ಇದು. ಜೀವಾಣು ಗೊಬ್ಬರ ಅಂದ್ರೆ ಬೇರೆ ಬೇರೆ ಲಘು ಪೋಷಕಾಂಶಗಳು ಏನಿರುತ್ತೆ ಡೆವಲಪ್ಮೆಂಟ್ ಮಾಡ್ತಾ ಇರುತ್ತೆ ಅಷ್ಟೇ. ಅಂದ್ರೆ ಸೂಕ್ಷ್ಮ ಜೀವಾಣುಗಳು ಇರ್ತವೆ, ಇರ್ತವೆ, ಅವು ಗಿಡಗಳ ಅಭಿವೃದ್ಧಿಗೆ ಮತ್ತೆ ಬೆಳವಣಿಗೆಗೆ ಏನ್ ಬೇಕೋ ಒಂದಷ್ಟು ನೆರವನ್ನ ನೀಡ್ತಕ್ಕಂಥದ್ದು. ಕಾಫಿ ಗಿಡಕ್ಕೆಲ್ಲ ಕೊಡೋದು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿದೀನಿ, ಇವಾಗ ರೆಡಿ ಮಾಡಿದೀವಿ, ನೆಕ್ಸ್ಟ್ ವಾರದಲ್ಲಿ ಅದನ್ನ ಕೊಡ್ಬೇಕು ಕಾಫಿಗೆ. ಈ ತರಕಾರಿ ಬೆಳೆಗಳಿಗೂ ಕೂಡ ಸಿಂಪಡಣೆ ಮಾಡಬಹುದು? ಮಾಡ್ಬೋದು, ಮಾಡ್ಬೋದು. ಮಾಡಿ ನೋಡಿದ್ರ ನೀವು? ನಾವು ಮಾಡಿ ನೋಡಿಲ್ಲ, ಬೇರೆ ತೋಟಕ್ಕೆ ಮಾಡ್ತಿದ್ದೀವಿ ನಾವು. ನಮ್ಮ ಸ್ನೇಹಿತರು ನೋಡ್ಕೊಳ್ಳಿ ಕೊಟ್ಟು ಮಾಡಿ ಅದ್ಭುತವಾಗಿ ಬಂದಿದ್ದೀವಿ ಅಲ್ಲಿ ಬೆಳೆಯೆಲ್ಲ. ಮೆಣಸಿನ ಗಿಡ ಕೊಟ್ಟಿದ್ದೀವಿ ಅಡಿಕೆಗೆ, ತಮ್ಮ ನರ್ಸರಿ ಮಾಡ್ತಾ ಇದ್ದೀವಿ ನಾವು, ಅದು ಅಲ್ಲಂತ ಅದ್ಭುತವಾಗಿ ಬರ್ತಾ ಇದೆ ನರ್ಸರಿ ಗಿಡಗಳು. ವೇಸ್ಟ್ ಡಿಕಂಪೋಸರ್ ಜೊತೆಗೆ ನೀವು ಬಳಕೆ ಮಾಡ್ತಕ್ಕಂಥದ್ದು ಮತ್ತೊಂದು ಗೋ ಕೃಪಾಮೃತ ಅಂತ ಹೇಳಿ, ಇದು ಎಲ್ಲಿ ಸಿಗುತ್ತೆ ತಮಗೆ? ಸರ್ ಅದು ಮಾಡ್ತಾ ಇರ್ತಾರಲ್ಲ ಅಲ್ಲಿ ಸಿಗುತ್ತೆ. ಅಲ್ಲಿ ಕೆಲವೊಬ್ರು ಸ್ನೇಹಿತರುಗಳು ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ, ಒಂದೆರಡು ಲೀಟರ್ ಕಲ್ಚರ್ ತಗೊಬಂದ್ರೆ ಅದನ್ನ ಒಂದ್ ಎರಡು ಕೆಜಿ ಬೆಲ್ಲ, ಒಂದ್ ಎರಡು ಲೀಟರ್ ಮಜ್ಜಿಗೆ, ನಾಟ್ಯಸಿನ ಮಜ್ಜಿಗೆ ಕಪ್ಪು ಬೆಲ್ಲ ಆಗ್ಬೇಕು, ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದ್ ವಾರ ಈ ಡಿಕಂಪೋಸರ್ ಹೆಂಗ್ ಮಾಡ್ತೀವಿ ಅದನ್ನ ಹಂಗೆ ಮಾಡೋದು. ಡಿಕಂಪೋಸರ್ಗಿಂತ ಅದ್ಭುತ ಕೆಲಸ ಮಾಡುತ್ತೆ ಅದು. ಒಂದ್ ಎರಡು ಸಾವಿರ ಮೂರು ಸಾವಿರ ಜೀವಾಣುಗಳು ಇದಾವೆ ಅಂತ ಹೇಳಿ ಒಂದು ಲೆಕ್ಕಾಚಾರ ಅದರಲ್ಲಿ. ಅದರಲ್ಲಿ ಅಂದ್ರೆ ಅಷ್ಟು ತರದ್ದು, ಎರಡ್ ಸಾವಿರದಿಂದ ಮೂರ್ ಸಾವಿರದ ತರದ ಸೂಕ್ಷ್ಮ ಜೀವಿಗಳು ಇರುತ್ತೆ ಅದರಲ್ಲಿ. ಇದರ ಒಂದು ತಯಾರಿಯನ್ನ ಹೇಗೆ ಮಾಡುವಂತದ್ದು? ತಯಾರಿ ಮಾಡುವಂತದ್ದು ಒಂದ್ ಎರಡು ಲೀಟರ್ ಕಲ್ಚರ್, ಇನ್ನೂರು ಲೀಟರ್ ನೀರು, ಒಂದ್ ಎರಡು ಕೆಜಿ ಬೆಲ್ಲ, ಒಂದ್ ಎರಡು ಲೀಟರ್ ನಾಟಿ ಹಸಿನ ಮಜ್ಜಿಗೆ, ಅದನ್ನ ಮಾಮೂಲಿ ಸೇಮ್ ಎಲ್ಲ ಹಾಕ್ಬಿಟ್ಟು ಅದನ್ನ ಬೆಳಿಗ್ಗೆ ಸಂಜೆ ಇದನ್ನು ಅಷ್ಟೇ ತಿರುಗಿಸೋದು. ಒಂದು ಒದ್ದ ಬಟ್ಟೆ ಮಾಡಿ ಮುಚ್ಚಬೇಕದಕ್ಕೆ, ನೆರಳಲ್ಲಿ ಇಟ್ಟು ಅದನ್ನ ಡೈಲಿ ತಿರುಗಿಸ್ಬೇಕು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ. ಒಂದ್ ವಾರದ ಹೊತ್ತಿಗೆ ಒಂಥರ ಬಿಳಿಗೆ ಜೇಡರ ಬಲೆ ಬಂದಂಗ ಬರುತ್ತೆ ಮೇಲ್ಗಡೆ, ಅವ್ರು ರೆಡಿ ಆಗಿದೆಯಾ ಅಂತ ಅರ್ಥ. ಅದನ್ನ ಅಷ್ಟೇ ಅದನ್ನ ಡ್ರಿಪ್ ಮುಖಾಂತರ ಕೊಡ್ಬೋದು. ಡಿಕಂಪೋಸರ್ ಅಂತ ಅದ್ಭುತ ಕೆಲಸ ಮಾಡುತ್ತೆ ಅದು. ಇದನ್ನ ಎಷ್ಟು ದಿವಸ ಇಡಬೇಕು? ಇದು ಆರೇಳು ದಿವಸ ಇಡಬೇಕು ಅದನ್ನು. ಆರೇಳು ದಿವಸ ಇಟ್ಟರೆ ಬರುತ್ತೆ? ಬರುತ್ತೆ. ಈ ಮೇಲ್ಗಡೆ ಮುಚ್ಚಳಗಳನ್ನ ಮುಚ್ಚಬಾರದು, ಜೀವಾಣುಗಳು ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ತೊಂದರೆ ಆಗುತ್ತೆ ಅವ್ಗೆ. ಗಾಳಿ ಬಟ್ಟೆ ಮುಚ್ಚಬೇಕು ಅಷ್ಟೇ, ಬಟ್ಟೆ ಅಥವಾ ಸೊಳ್ಳೆ ಪರದೆ ಈ ತರದ್ ಮುಚ್ಚಬೇಕು. ಪ್ಯಾಕ್ ಮಾಡಂಗಿಲ್ಲ, ಪ್ಯಾಕ್ ಮಾಡಬಾರದು. ಪ್ಯಾಕ್ ಮಾಡಿದ್ರೆ ಅಲ್ಲಿ ಜೀವನ ಹಾಳಾಗ್ತವೆ, ಅದಕ್ಕೆ ಗಾಳಿ ಸಿಗೋದಿಲ್ಲ ಸಹಜವಾಗಿ, ಬೆಳಕು ಸಿಗೋದಿಲ್ಲ, ಹಂಗಾಗಿ ಅವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಗೋ ಕೃಪಾಮೃತವನ್ನ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಿದ್ದಾರೆ? ಅದು ಎರಡ್ ಮೂರು ವರ್ಷದಿಂದ ಮಾಡ್ತಿದ್ವಿ. ಎರಡ್ ಮೂರು ವರ್ಷದಿಂದ ಇದೊಂದು ಡ್ರಮ್ಮು ಅದೊಂದು ಡ್ರಮ್ಮು. ಎರಡು ಒಟ್ಟಿಗೆ ಸಿಂಪಡಣೆ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಬೆಳೆ ಮಾಡ್ತೀವಿ. ಅಡಿಕೆ ಮಾಡಿದ್ರೆ ಇದಕ್ಕೆ ಡಿಕಂಪೋಸರ್ ಕೊಟ್ರೆ ಅಡಿಕೆಗೆ, ರೇಷ್ಮೆಗೆ ಅದನ್ನ ಕೊಡ್ತೀವಿ, ಬದಲಾವಣೆ ಮಾಡ್ತಾ ಇರ್ತೀವಿ. ಡಿಕಂಪೋಸರ್ ಮತ್ತೆ ಕೃಪಾಮೃತನ ಬದಲಾವಣೆ ಮಾಡ ಮಾಮೂಲಿ ಗೊಬ್ಬರ ಕೊಡ್ತೀವಿ, ಧನಿ ಗೊಬ್ಬರ ಮತ್ತೆ ಕೆಮಿಕಲ್ ಮಟ್ಟಿಸೋರು ಅಂದ್ರೆ ಅದರಲ್ಲಿ ಕಮ್ಮಿ ಮಾಡ್ತೀವಿ ಅಷ್ಟೇ, ಅದನ್ನ ಪರ್ಸೆಂಟೇಜ್ ಕಮ್ಮಿ ಮಾಡ್ತೀವಿ. ವೆಂಚೂರಿಯನ್ನ ಅಳವಡಿಕೆ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ನೀವು? ನೀರ್ ಸೇವ್ ಆಗುತ್ತೆ, ಮತ್ತೆ ಗೊಬ್ಬರ ಕೊಡ್ಬೋದು, ಬೇರೆಣ್ಣೆ ಕೊಡ್ಬೋದು, ಗಂಜಲ ಕೊಡ್ಬೋದು, ನಾವು ಮಾಡ್ತಾ ಇದೀವಿ ಇವಾಗ ಎಲ್ಲದೂ ಕೊಡ್ತೀವಿ ಎಲ್ಲದೂ. ಅಳವಡಿಕೆ ಮಾಡ್ಕೊಳ್ಳೋ ಹೇಗೆ ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹೇಳಿ. ಅಲ್ಲ ಅದು ತೆಟ್ಟೆ ಬರುತ್ತೆ, ಅದು ವೆಂಚೂರಿ ಬರುತ್ತೆ, ವೆಂಚೂರಿ ಗೇಟ್ ವಾಲು, ಆಮೇಲೆ ಆ ಕಡೆ ಈ ಕಡೆ ಬೆಂಡ್ಗಳು ಬರ್ತಿದ್ದಾವೆ, ಬೆಂಡ್ಗಳು ನೀಟಾಗಿ ಅದನ್ನ ಫಿಟ್ ಮಾಡಿ ಮತ್ತೆ ಅದಕ್ಕೆ ಒಂದು ಫಿಲ್ಟರ್ ಕೊಡ್ತಾನೆ. ಫಿಲ್ಟರ್ ಅದನ್ನ ನಮ್ಮ ಡ್ರಮ್ಗೆ ಹಾಕೋದಕ್ಕೆ ಪೈಪು ಫಿಲ್ಟರ್ ಎಲ್ಲ ಇರುತ್ತೆ. ಅದನ್ನ ನಮ್ಮ ಡ್ರಮ್ಗೆ ಹಾಕ್ಬಿಟ್ಟು ಮೋಟರ್ ಆನ್ ಮಾಡಿದ್ರೆ ಆಟೋಮೆಟಿಕ್ ಹೋಗ್ತಾ ಇರುತ್ತೆ. ಮೋಟರ್ ಯಾವಾಗ ರನ್ ಆಗಿರುತ್ತೆ ಅವಾಗೆಲ್ಲ ಅದೂ ಚಾಲ ಇರುತ್ತೆ. ಅದು ಡ್ರಮ್ ಎಲ್ಲಿವರೆಗೂ ಇರುತ್ತೆ ನೀರು ಅಥವಾ ಡಿಕಂಪೋಸ್ ಅವರು ಎಲ್ಲ ಇರುತ್ತೆ ಅಲ್ಲಿ ಅಲ್ಲಿವರೆಗೂ ಹೋಗ್ತಾ ಇರುತ್ತೆ. ಅದು ಖಾಲಿ ಆದ್ಮೇಲೆ ಅದನ್ನ ಆಫ್ ಮಾಡಿದ್ರಾಯ್ತು, ವೆಂಚೂರಿ ಆಫ್ ಮಾಡಿದ್ರೆ ಆಫ್ ಮಾಡಿ ಮುಗಿತು. ಈಗ ನೀರು ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ, ಅದ್ರ ಜೊತೆಗೆ ಅದು ಮಿಕ್ಸ್ ಆಗಿ ಡೈಲ್ಯೂಟ್ ಆಗೋದಿಲ್ವ? ಡೈಲ್ಯೂಟ್ ಏನು ಆಗಲ್ಲ, ಆಗೋದಿಲ್ಲ ಡೈಲ್ಯೂಟ್. ಒಟ್ಟಿನಲ್ಲಿ ನೀರು ಮತ್ತೆ ಒಟ್ಟಿಗೆ ಹೋಗ್ತಾ ಇರುತ್ತಲ್ಲ ಎಲ್ಲವ, ಡಿಕಂಪೋಸರ್ ಆಗಲಿ ಅಥವಾ 19 ಅಲ್ಲ ಆಗಲಿ, ನಾವೇನ್ ಕೊಡ್ತೀವಿ ಅದು ಹೋಗ್ತಾ ಇರುತ್ತೆ, ಅದ್ರ ಜೊತೆಗೆ ಹೋಗ್ತಾ ಇರುತ್ತೆ. ಡೈಲ್ಯೂಟ್ ಮಾಡ್ಬಿಟ್ಟು ಬಿಟ್ರೆ ನೀರಲ್ಲಿ ಹೋಗ್ತಾ ಇರುತ್ತೆ, ಗಿಡಗಳು ಬಳಕೆ ಮಾಡ್ಕೊಳ್ತವೆ, ಹೆಚ್ಚು ನಷ್ಟ ಸಂಭವಿಸಲ್ಲ. ಜೈವಿಕ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಅಳವಡಿಕೆ ಮಾಡಿಕೊಳ್ಬೇಕು, ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಆಲೋಚನೆ ಇದೆ ಸರ್? ಒಂದು ಈ ಕಾಫಿ ಇರೋದ್ರಿಂದ ಏನ್ ಸ್ಪ್ರೇ ಮಾಡ್ತೀವಿ ಅದನ್ನ ಅವಾಯ್ಡ್ ಮಾಡೋದು ಅಂತಿದ್ವಿ. ಡಿಕಾಂಪೋಸ್ ಎಲ್ಲ ಮಾಡಿ ನೋಡಿ ಪ್ರಯೋಗ ಮಾಡಿ ನೋಡೋದು, ಅಂದ್ರೆ ಕಾಫಿಗೂ ಕೂಡ ಅದನ್ನ ಅಳವಡಿಕೆ ಮಾಡೋದು ಅಂತ ಹೇಳಿ ಇದ್ದೀವಿ. ಯಾಕೆ ಕಾಫಿಗೆ ಮಾಡಬೇಕು ಅಂತ ಯಾಕೆ ಅನ್ಸಿಲ್ಲ ನಿಮ್ಗೆ ಇಷ್ಟು ವರ್ಷ ಆದ್ರೂ? ಸರ್ ಇಲ್ಲ, ಅದು ಜನ ಜಾಸ್ತಿ ಬೇಕಾಗುತ್ತೆ, ಪೈಪ್ ಎಳ್ದಾಡ್ಬೇಕಲ್ಲ, ಜನ ಬೇಕು, ಲೇಬರ್ ಬೇಕು, ಸಿಗಲ್ಲ. ಇವತ್ತು ಪವರ್ ಸ್ಪ್ರೇ ಬಳಸ್ತೀರಾ? ಹೇಗೆ ಪವರ್ ಸ್ಪ್ರೇ ಬಳಸೋದು, ಪೆಟ್ರೋಲ್ ಪಂಪ್ ಇದೆ ನಮ್ಮಲ್ಲಿ ಅದನ್ನ ಬಳಸೋದು. ಬಟ್ ಇವತ್ತು ಜನ ಇಲ್ಲ, ಟೈಮ್ ಸಿಗಲ್ಲ, ನಮ್ಮವೇ ಆದಂತ ಕೆಲ್ಸಗಳು ಇರ್ತವೆ, ಮಾಡಕ್ ಹೋಗಕ್ಕಾಗಲ್ಲ, ಇಲ್ಲಿವರೆಗೂ ಮಾಡಕ್ ಆಗಿರಲ್ಲ, ಇವಾಗ ಮಾಡೋದು ಅಂತ ಇದ್ದೀವಿ, ನೋಡ್ಬೇಕು ಮುಂದೆ. ಈ ಮಳೆಗಾಲದಲ್ಲೂ ಕೂಡ ಸಿಂಪಡಣೆ ಮಾಡಬಹುದು, ಮಳೆ ಬರುವಾಗ್ಲೂ ಮಾಡಬಹುದು, ಸಮಸ್ಯೆ ಏನೂ ಆಗಲ್ಲ. ನೆಲಕ್ ಬೀಳುತ್ತಲ್ಲ, ನೆಲಕ್ ಬಿದ್ದಾಗ ಏನೂ ಆಗಲ್ವಾ? ಈಗ ಅಲ್ಲಿ ತರಗಾಲ ಇರುತ್ತಲ್ಲ, ತರಗಾಲ ಬಿದ್ದಾಗ ಅಲ್ಲಿ ಕೆಲಸ ಮಾಡುತ್ತ, ಅದು ತಪ್ಪೇನಾಗಲ್ಲ, ತಪ್ಪೇನಾಗೋದಿಲ್ಲ, ತೇವಾಂಶ ಇರುವ ಕೊಟ್ಟಿನಲ್ಲಿ ತೇವಾಂಶ ಇದ್ದಷ್ಟು ಒಳ್ಳೇದು, ಅನುಕೂಲ ಆಗುತ್ತೆ. ಅನಂತ, ನಿಮ್ಮ ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡುವಂತದ್ದು? 8711 9577. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 8711 9577. ಒಳ್ಳೆದು ಅನಂತ ಅವರೇ, ಇದುವರೆಗೆ ಕೃಷಿಯಲ್ಲಿ ಜೈವಿಕ ಪದಾರ್ಥಗಳ ಬಳಕೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಹೇಗೆ ಇದರ ಬಳಕೆಯನ್ನ ಮಾಡುವಂತದ್ದು, ಬಳಕೆಯನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೆ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೆ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೆ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೆ ಕರಾ ಸಕತೇ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है।

ಈ ಜನಪದ ಗೀತೆಯೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿಯಲ್ಲಿ ಜಾನುವಾರುಗಳ ಕೊಟ್ಟಿಗೆಯ ನೈರ್ಮಲೀಕರಣ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ಕೆ ನಾಗಪ್ಪ ಹಾಗೂ ಡಾ ಮಂಜುಶ್ರೀ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ನೂರ 2.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ನಮ್ಮ ನಿಲಯದಿಂದ ನೇರ ಪ್ರಸಾರದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ, 7:45 ಕೊಡಗಿನ ಬುಡಕಟ್ಟು ಜನರ ಬದುಕಿನ ಸಾಮಾಜಿಕ ಸ್ಥಿತ್ಯಂತರ, ಈ ಕುರಿತು ಮಾತನಾಡುತ್ತಾರೆ ಡಾ ಜೆ ಸೋಮಣ್ಣ. 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಸಾಹಿತಿ ಮತ್ತು ಸಂಗೀತಗಾರರು ಆದಂತ ಆಯುಷ್ ಭಾರದ್ವಾಜ್ ಮತ್ತು ಸರಿತಾ ನವಾಲಿ ಅವರ. 10:00 ನಾಟಕ ಗುಂಡನ ಗಂಡಾಂತರ, ರಚನೆ ಬಿಎಸ್ ಕೇಶವರಾವ್, ನಿರ್ದೇಶನ ಎಚ್ಎಸ್ ಸರಸ್ವತಿ. 10:30 ನಮ್ಮ